ಗಣಪತಿಗಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನ ಶೃಣ್ವನ್ ಊತಿಭಿಃ ಸೀದ ಸಾದನಂ ಶ್ರೀ ಮಹಾಗಣಾಧಿಪತಯೇ ನಮಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಃ ಹಂಸ ಶಿವಸ್ಸೋಹಂ ಹಸಕಫ್ರೇಂ ಹಸಕ್ಷಮಲವರ್ಯ ಓಂ ಹಸೌಂ ಸಹಕ್ಷಮಲವರ್ಯ ಈಂ ಸಹೌಃ ಸ್ವರೂಪನಿರೂಪಣಹೇತವೇ ಸ್ವಗುರವೇ ಶ್ರೀ ಅನ್ನಪೂರ್ಣಾಂಬಾಸಹಿತ ಶ್ರೀ ಅಮೃತಾನಂದನಾಥ ಶ್ರೀ ಗುರು ಶ್ರೀ ಪಾದುಕಾಂ ಪೂಜಯಾಮಿ ತರ್ಪಯಾಮಿ ನಮಃ. ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಃ ಹಂಸ ಶಿವಸ್ಸೋಹಂ ಹಸಕಫ್ರೇಂ ಹಸಕ್ಷಮಲವರ್ಯ ಓಂ ಹಸೌಂ ಸಹಕ್ಷಮಲವರ್ಯ ಈಂ ಸಹೌಃ ಸ್ವರೂಪನಿರೂಪಣಹೇತವೇ ಸ್ವಗುರವೇ ಶ್ರೀ ಅನ್ನಪೂರ್ಣಾಂಬಾಸಹಿತ ಶ್ರೀ ಅಮೃತಾನಂದನಾಥ ಶ್ರೀ ಗುರು ಶ್ರೀ ಪಾದುಕಾಂ ಪೂಜಯಾಮಿ ತರ್ಪಯಾಮಿ ನಮಃ. ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಃ ಹಂಸ ಶಿವಸ್ಸೋಹಂ ಹಸಕಫ್ರೇಂ ಹಸಕ್ಷಮಲವರ್ಯ ಓಂ ಹಸೌಂ ಸಹಕ್ಷಮಲವರ್ಯ ಈಂ ಸಹೌಃ ಸ್ವರೂಪನಿರೂಪಣಹೇತವೇ ಸ್ವಗುರವೇ ಶ್ರೀ ಅನ್ನಪೂರ್ಣಾಂಬಾಸಹಿತ ಶ್ರೀ ಅಮೃತಾನಂದನಾಥ ಶ್ರೀ ಗುರು ಶ್ರೀ ಪಾದುಕಾಂ ಪೂಜಯಾಮಿ ತರ್ಪಯಾಮಿ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಯ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಯ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಯ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಸೌಂ ಶರವಣಭವಾಯ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಸೌಂ ಶರವಣಭವಾಯ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಸೌಂ ಶರವಣಭವಾಯ ನಮಃ. ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿದ್ಯೇ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿದ್ಯೇ ह्रीं कृष्णाय गोविंदाय गोपीजनवल्लभाय स्वाहा। क्लीं कृष्णाय गोविंदाय गोपीजनवल्लभाय स्वाहा। क्लीं कृष्णाय गोविंदाय गोपीजनवल्लभाय स्वाहा। ॐ ह्रीं द्रां दत्तात्रेय हरे कृष्ण उन्मत्तानन्ददायक दिगम्बरमुने बालपिशाच ज्ञानसागर द्रां ह्रीं दत्तात्रेय हरे कृष्ण उन्मत्तानन्ददायक दिगम्बरमुने बालपिशाच ज्ञानसागर द्रां ह्रीं ॐ ॐ ह्रीं हौं नमः शिवाय। शिवम्